ಆ ಒಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಏನಿದು ಹಾಲಿನ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ? ರೈತ ಬಾಂಧವರು ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನ ಉತ್ಪಾದನೆ ಮಾಡ್ತಾರೆ, ವಿವಿಧ ರೀತಿಯ ರಾಸುಗಳನ್ನ ಕಟ್ಟಿರ್ತಾರೆ, ಜೊತೆಗೆ ಅವರಿಗೆ ಹಾಲು ಗೊತ್ತು, ಆದರೆ ಶುದ್ಧ ಹಾಲಿನ ಬಗ್ಗೆ ಪರಿಕಲ್ಪನೆ ಇರೋದಿಲ್ಲ. ಏನಿದು ಶುದ್ಧ ಹಾಲು ಅಂತಂದ್ರೆ? ಶುದ್ಧ ಹಾಲು ಅದರ ಬಗ್ಗೆ ಹೇಳೋಕ್ಕಿಂತ ಮುಂಚಿತವಾಗಿ ನಾನು ಇನ್ನೊಂದೆರಡು ವಿಷಯಗಳನ್ನ ಇಲ್ಲಿ ತಿಳಿಸಲು ಇಷ್ಟಪಡುತ್ತೇನೆ. ಭಾರತ ದೇಶವು ಪ್ರಪಂಚದಲ್ಲಿಯೇ ಅತ್ಯಧಿಕ ಹಾಲು ಉತ್ಪಾದನಾ ದೇಶವಾಗಿದೆ. ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿದೆ. ಇದು ಸರಿಸುಮಾರು 160 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಹಾಲನ್ನ ಉತ್ಪಾದನೆ ಮಾಡ್ತದೆ ಎವ್ರಿ ಇಯರ್. ಅದರಂತೆ ಈಗ ಈ ಒಂದು ಕೇಂದ್ರ ಸರ್ಕಾರದ ಮಹತ್ತರ ಉದ್ದೇಶದಿಂದ 2023-24 ಸರಿಸುಮಾರು 300 ಮಿಲಿಯನ್ ಟನ್ಗಳಷ್ಟು ಉತ್ಪಾದನೆ ಹೊಂದುವ ಒಂದು ಗುರಿಯನ್ನ ಹಾಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದೇ ರೀತಿಯಾಗಿ ಈ ಒಂದು ಮಿಲ್ಕ್ ಪ್ರೊಡಕ್ಷನ್ ಹಾಲಿನ ಉತ್ಪಾದನೆ ನಮ್ಮ ಒಂದು ದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ, ಹಾಗೂ ಅದರ ಒಂದು ಪ್ರೊಸೆಸಿಂಗ್ ಏನು ನಾವು ಈ ಸಂಸ್ಕರಣೆ ಅಂತೀವಿ, ಅದರ ಸರಿಸುಮಾರು 35 ಹಾಲಿನ ಉತ್ಪಾದನೆಯನ್ನು ನಾವು ಸಂಸ್ಕರಣೆ ಮಾಡಿ ಅದನ್ನ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಉತ್ಪಾದನೆ ಹೇಗೆ ಮುಖ್ಯವೋ ಅದನ್ನ ಸಂಸ್ಕರಣೆ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತೀರಿ? ಅದು ಈ ನಮ್ಮ ಭಾರತ ದೇಶದಲ್ಲಿ ಅದು ಒಂದು ಸಂಸ್ಕರಣೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಈಗ ನಾವು ಈ ಹಾಲಿನ ಒಂದು ವಿವಿಧ ಸೋರ್ಸಸ್ ಅಂತ ಏನ್ ಕರಿತೀವಿ, ಅದು ಮುಖ್ಯವಾಗಿ ಆಕಳು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಅಥವಾ ಆಡು ಮತ್ತು ಈವನ್ ಮೇಕೆಗಳು ಇದರಲ್ಲಿ ಬರ್ತದೆ. ಕುರಿ ಮೇಕೆಗಳು ಬರ್ತಾ ಇದಾವೆ. ಅದರಲ್ಲಿ ಅತಿ ಒಂದು ಮಹತ್ತರವಾದ ಒಂದು ನಾವು ಆಕಳ ಹಾಲಿಗೆ ಹೆಚ್ಚಿಗೆ ಪ್ರಾಶಸ್ತ್ಯವನ್ನ ಕೊಡ್ತಾ ಇದೀವಿ. ಹೌದು, ಯಾಕಂತಂದ್ರೆ ಅದು ಆಕಳ ಹಾಲು ನಮ್ಮ ಒಂದು ಏನು ಮನುಷ್ಯರ ಒಂದು ಹಾಲಿರ್ತದೆ ಅದಕ್ಕೆ ಸರಿಸಮನಾಗಿರುತ್ತೆ. ಆದ್ರಿಂದ ಆಕಳ ಹಾಲಿನಲ್ಲಿರುವಂತಹ ಒಂದು ಏನು ನಾವು ತಮಗೆಲ್ಲರಿಗೂ ಗೊತ್ತಿರುವಂತೆ ಆಕಳ ಹಾಲನ್ನ ಅಮೃತಕ್ಕೆ ಹೋಲಿಸಿದ್ದಾರೆ. ಆ ಅಮೃತದಷ್ಟು ಅದು ಪರಿಶುದ್ಧವಾಗಿರ್ತದೆ. ಆದ್ರಿಂದ ಇದೊಂದು ನೈಸರ್ಗಿಕವಾಗಿ ಉತ್ಪಾದಿಸಲ್ಪಟ್ಟ ಒಂದು ಆಹಾರ ಪದಾರ್ಥ. ಬೇರೆ ಹಾಲುಗಳಿಗಿಂತ ಆಕಳ ಹಾಲು ಶ್ರೇಷ್ಠ ಅಂತೀರಿ? ಆಕಳ ಹಾಲು ಶ್ರೇಷ್ಠ. ಆದರೆ ಇನ್ನೂ ಒಂದು ಬೇರೆ ರೀತಿಯಲ್ಲಿ ನಾವು ಅದರ ಒಂದು ಕೊಬ್ಬಿನ ಪ್ರಮಾಣವನ್ನ ನೋಡಿದಾಗ ಎಮ್ಮೆ ಹಾಲು ಎಲ್ಲರಿಗಿಂತ ಶ್ರೇಷ್ಠ. ಕೊಬ್ಬಿನ ಪ್ರಮಾಣ 7.8% ಎಮ್ಮೆಯಲ್ಲಿರ್ತದೆ, ಆಕಳಲ್ಲಿ 4.4% ಇರ್ತದೆ. ಸರಿಸುಮಾರು ಈ ಮನುಷ್ಯರ ಹಾಲಿನಲ್ಲಿ ಸಹ 4.6% ಕೊಬ್ಬಿನ ಪ್ರಮಾಣ ಇರ್ತದೆ. ಈಗ ಶುದ್ಧ ಹಾಲನ್ನ ನಾವು ಯಾಕೆ ಈಗ ಮಹತ್ವ ಕೊಡ್ತಾ ಇದೀವಿ ಅಂತಂದ್ರೆ, ಈ ಒಂದು ಹಾಲು ಅತ್ಯಂತ ಈ ಏನು ನಾವು ಮೈಕ್ರೋಬ್ಸ್ ಅತ್ತೀವಿ ಅಥವಾ ಕೀಟಾಣುಗಳು ಅತ್ತೀವಿ ಇವಕ್ಕೆ ಅತಿ ಪ್ರಶಸ್ತವಾದಂತಹ ಆಹಾರ ಪದಾರ್ಥ. ಸರಿಯಾಗಿ ಸಂರಕ್ಷಿಸದೆ ಹೋದರೆ, ಸರಿಯಾಗಿ ಅದನ್ನ ಇಡದೆ ಹೋದರೆ, ಸರಿಯಾದ ಒಂದು ವಾತಾವರಣದಲ್ಲಿ ಇಡದೆ ಹೋದರೆ ಅದು ಬಹುಬೇಗನೆ ಕೆಟ್ಟು ಹೋಗುವಂತಹ ಒಂದು ಪದಾರ್ಥ. ಅಂದ್ರೆ ಕೇಳಲಿಕ್ಕೆ ಬಹಳಷ್ಟು ಆಕರ್ಷಣೀಯವಾದಂತಹ ವಸ್ತು, ಬಹಳ ಆಕರ್ಷಣೀಯವಾದಂತಹ ವಸ್ತು. ಅದರಲ್ಲಿ ಎಲ್ಲಾ ಈ ಮೈಕ್ರೋಬ್ಸ್ ಗೆ ಬೇಕಾಗುವಂತ ಎಲ್ಲಾ ಆಹಾರ ಪದಾರ್ಥಗಳು ರೆಡಿಯಾಗಿ ಸಿಗ್ತಾ ಇರ್ತವೆ. ಹೇಗೆ ಶುದ್ಧ ಹಾಲಿಗೆ ಬಂದ್ರೆ? ಈಗ ಶುದ್ಧ ಹಾಲು ಅಂತಂದ್ರೆ ನಾವು ಯಾವಾಗಲೂ ನಮ್ಮ ಒಂದು ಏನು ನಾವು ಆಕಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಅಥವಾ ಆಡು ಮೇಕೆ ಏನಾದರೂ ಆಗಿರ್ಬೋದು, ಇವನ್ನ ನಾವು ಸರಿಯಾಗಿ ಒಂದು ಕೊಟ್ಟಿಗೆಯಲ್ಲಿ ಇಡಬೇಕಾಗ್ತದೆ. ಹಾಲು ಕರೆಯೋಕ್ಕಿಂತ ಮುಂಚೆನೆ ಒಂದು 1/2 ತಾಸು ಮುಂಚೆನೆ ಆ ಕೊಟ್ಟಿಗೆಯನ್ನು ಸರಿಯಾಗಿ ಸ್ವಚ್ಛ ಮಾಡಿ ಆಮೇಲೆ ಆ ಒಂದು ಎಮ್ಮೆ ಆಗಿರ್ಬೋದು, ಆಕಳಾಗಿರ್ಬೋದು, ಅದನ್ನು ಸರಿಯಾಗಿ ಸ್ವಚ್ಛ ನೀರಿನಿಂದ ತೊಳೆದು ಆ ಕೆಚ್ಚಲನ್ನು ತೊಳೆದು ನಾವು ಈ ಪಾತ್ರೆಗಳನ್ನು ಇದರಲ್ಲಿ ಬಹುಮುಖ್ಯವಾಗಿ ನಾವು ಯಾವ ಹಾಲನ್ನು ಯಾವ ಒಂದು ಪಾತ್ರೆಗಳಲ್ಲಿ ಸಂಗ್ರಹಿಸ್ತೀವಿ ಕರಿತೀವಿ ಅವುದನ್ನ ಬಹಳ ಸ್ವಚ್ಛವಾಗಿ ನಾವು ಅದನ್ನ ಮೊದಲು ಸ್ವಚ್ಛ ಮಾಡಿಕೊಂಡು ಆಮೇಲೆ ಆ ಹಾಲನ್ನು ಕರೆಯುವ ಒಂದು ವ್ಯವಸ್ಥೆ ಮಾಡಬೇಕು. ನೀಟಾಗಿ ಪಾತ್ರೆಗಳನ್ನ ತೊಳ್ಕೊಂಡು. ಹೌದು. ಅದಾದ ನಂತರ ಈ ಒಂದು ಹಾಲಿನ ಬಗ್ಗೆ ಈ ಕೀಟನಾಶಕ ಬಳಕೆಯನ್ನು ನಾವು ಈ ಒಂದು ಎಲ್ಲ ಫಾರ್ಮ್ನಲ್ಲಿ ಮಾಡ್ತಾ ಇರ್ತೀವಿ, ಅವುಗಳನ್ನು ನಾವು ಈ ಒಂದು ಹಾಲಿನ ಪಾತ್ರೆಗಳಿಂದ ಅಥವಾ ಈ ಕೊಟ್ಟಿಗೆಗಳಿಂದ ದೂರ ಇಡಬೇಕಾಗ್ತದೆ. ಹಾಗೂ ಈ ಒಂದು ಅಶುದ್ಧ ನೀರ ಏನಾದರೂ ಆ ಒಂದು ಕೊಟ್ಟಿಗೆ ಹತ್ತಿರ ಇದ್ರೆ ಅದನ್ನು ಕ್ಲೀನ್ ಮಾಡಿ ಯಾವುದೇ ರೀತಿಯ ಅಶುದ್ಧ ವಾತಾವರಣ ಅದರ ಸಮೀಪ ಇರಲಾರ್ದ ಹಾಗೆ ನೋಡ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ಕಲುಷಿತ ಪರಿಸರ ಅದರ ಒಂದು ಹಾಲು ಕರೆಯುವ ಒಂದು ಸ್ಥಳದಲ್ಲಿ ಇರಬಾರದು. ಇದಕ್ಕೆ ನಾವು ಇದರ ನಂತರ ನಾವು ಒಂದು ಈ ಶುದ್ಧ ಹಾಲನ್ನು ನಾವು ಆರೋಗ್ಯ ಜಾನುವಾರುಗಳಿಂದ ಕರೆದರೆ ಅದು ಶುದ್ಧ ಹಾಲಿನ ಉತ್ಪಾದನೆ ಅಂತ ಕರಿಬಹುದಾಗ್ತದೆ. ಹಾಗೇನೆ ಆಕಳ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಕೆಚ್ಚಲು ಕೂಡ ಒಂದು ಸ್ವಚ್ಛವಾಗಿ ಇಟ್ಕೋಬೇಕು. ರೈತ ಬಂದವರು ಕೆಚ್ಚಲನ್ನ ಶುದ್ಧವಾದ ನೀರಿನಲ್ಲಿನೇ ತೊಳೆದು ನಂತರ ಅದನ್ನ ಒಣಗಿಸಿ ಒರೆಸಿ ನಂತರ ಹಾಲನ್ನು ಕರಿಬೇಕು. ಹೌದು ಹೌದು ಹೌದು ಹೌದು. ಹಾಗೇನೆ ಈಗ ಹೇಳಿದ್ರಿ ಒಳ್ಳೆ ಶುದ್ಧ ಹಾಲು ಈ ರೀತಿಯಾಗಿ ಸಿಗ್ತದೆ, ರೈತ ಬಾಂಧವರು ಈ ಒಂದು ಗಮನವನ್ನು ಹರಿಸಿಕೊಂಡು ಹಾಲನ್ನು ಕರಿಬೇಕು ಅನ್ನೋದಾದರೆ, ಹಾಗೇನೆ ಈಗ ಒಳ್ಳೆಯ ಹಾಲು ಪಡಿಬೇಕಪ್ಪ ಅಂತಂದರೆ ನಮ್ಮ ರೈತ ಬಾಂಧವರು ಯಾವ ಯಾವ ತಳಿಗಳನ್ನು ಆಯ್ಕೆ ಮಾಡೋದು ಸೂಕ್ತ ಅಂತೀರಿ? ಈಗ ನಮ್ಮ ಒಂದು ಈ ಭಾಗದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದ ತಳಿಗಳು ಲಭ್ಯ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಜರ್ಸಿ ಅನ್ಬೋದು, ಹಾಲ್ಸ್ಟೀನ್ ಫ್ರೀಜಿಯನ್ ಅಂತ ಅನ್ಬೋದು, ಅಥವಾ ಎಚ್ ಎಫ್ ಮತ್ತು ದೇವಣಿ ಒಂದು ಮಿಶ್ರ ತಳಿಯ ಹಸು ಆಗಿರ್ಬೋದು, ಸಾಹಿವಾಲ್ ಆಗಿರ್ಬೋದು, ಸಿಂಧಿ ಆಗಿರ್ಬೋದು, ಗಿರ್ ಮತ್ತು ಥಾಪರ್ಕರ್ ಅನ್ನುವಂತಹ ಒಳ್ಳೆ ಹಸುಗಳು ಇದಾವೆ. ಅದೇ ರೀತಿಯಾಗಿ ಎಮ್ಮೆಗಳಲ್ಲಿ ಸುರ್ತಿ ಆಗಿರ್ಬೋದು, ಮುರಾ ಆಗಿರ್ಬೋದು, ಪಂಡ್ರಾಪುರಿ ಆಗಿರ್ಬೋದು, ಇದೇ ರೀತಿಯಾಗಿ ಧಾರಾವರಿ ಮತ್ತು ಸೌತ್ ಕೆನರಾ ಅಂತ ಬೇರೆ ಬೇರೆ ತಳಿಗಳಿದಾವೆ. ಆ ತಳಿಗಳನ್ನ ಆಯ್ಕೊಂಡು ನಾವು ಶುದ್ಧವಾದ ಹಾಲನ್ನು ನಾವು ಪಡಿಬಹುದಾಗಿದೆ. ಅಂತಂದ್ರೆ ಸರಾಸರಿ ಇಂತಹ ಒಂದು ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಎಷ್ಟು ಲೀಟರ್ ಹಾಲನ್ನ ಪಡಿಬಹುದು ನಮ್ಮ ರೈತ ಬಾಂಧವರು? ಸರಿ ಸುಮಾರು ಒಂದು ಸೂಲಿನಲ್ಲಿ 2,000 to 6,000 ಲೀಟರ್ನಷ್ಟು ನಾವು ಹಾಲನ್ನು ಪಡೆಯಬಹುದಾಗಿದೆ. ಈ ಹಾಲನ್ನ ನಾವು ಸರಿಯಾಗಿ ಅದನ್ನ ಕರೆದು ಆದಷ್ಟು ಬೇಗನೆ ಅದನ್ನ ಕಡಿಮೆ ಒಂದು ಉಷ್ಣತಾ ಮಾಪದಲ್ಲಿ ಅಥವಾ ತಾಪಮಾನದಲ್ಲಿ ನಾವು ಇಡಬೇಕಾಗ್ತದೆ. ಸರಿ ಸುಮಾರು 0-4 degrees centigrade ಒಳಗಡೆನೆ ಅದನ್ನ ನಾವು ಶೇಖರಣೆ ಮಾಡಬೇಕಾಗ್ತದೆ. ಅಂತಂದ್ರೆ ಇಲ್ಲಿ ಹಾಲನ್ನ ಉತ್ಪಾದನೆ ಮಾಡಿದ್ಮೇಲೆ ಅದನ್ನ ನೀಟಾಗಿ ಇಟ್ಕೊಳ್ಳೋದು ಅಥವಾ ತಾಪಮಾನವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಂತೀರಿ? ಬಹಳ ಮುಖ್ಯ. ಅದೇ ರೀತಿಯಾಗಿ ಈಗ ಬೇಸಿಗೆಯಲ್ಲಿ ಈಗ ಇವು ಏನು ನಮ್ಮ ಹಸುಗಳಾಗಿರ್ತವೆ, ಎಮ್ಮೆಗಳನ್ನ ಸರಿಯಾದ ಒಂದು ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಅವುಗಳಿಗೆ ಸಾಕಷ್ಟು ಕುಡಿಯಲು ಸ್ವಚ್ಛವಾದ ಹಾಗೂ ತಂಪಾದ ನೀರನ್ನು ಕೊಡಬೇಕಾಗ್ತದೆ ಮತ್ತು ಆ ಒಂದು ಕೊಟ್ಟಿಗೆಯ ಸುತ್ತಮುತ್ತಲು ಸಾಕಷ್ಟು ಗಿಡಗಳನ್ನು ನೆಟ್ಟು ಅವುಗಳಿಗೆ ನೆರಳು ಸಿಗುವಂತೆ ಮಾಡಬೇಕಾಗ್ತದೆ. ಸೊಳ್ಳೆಯಿಂದ ರಕ್ಷಣೆ ಮಾಡಬೇಕಾಗ್ತದೆ, ಸೊಳ್ಳೆಗಳಿಂದ ರಕ್ಷಣೆ ಮಾಡಬೇಕಾಗ್ತದೆ. ಈಗ ನೋಡಿರ್ತೀವಿ ಬಹಳಷ್ಟು ಕಡೆ ರೈತ ಬಾಂಧವರು ಸುಧಾರಿತ ರೀತಿಯಲ್ಲಿ ಹೈನುಗಾರಿಕೆ ಮಾಡುವವರು ಅದಕ್ಕೆ ಒಂದು ಹವಾ ನಿಯಂತ್ರಿತ ಒಂದು ಏರ್ ಕೂಲರ್ಗಳನ್ನು ಕೂಡ ಏರ್ ಕೂಲರ್ಗಳನ್ನು ಬಳಸ್ತಾ ಇದ್ದಾರೆ. ಆಮೇಲೆ ಈ ಸಾಧ್ಯವಾದಷ್ಟು ನಾವು ಹಸಿರು ಮೇವು ಅಥವಾ ರಸಮೇವನ್ನು ಅವಕ್ಕೆ ಹೆಚ್ಚಾಗಿ ಕೊಡಬೇಕಾಗ್ತದೆ ಈ ಒಂದು ಬೇಸಿಗೆಯಲ್ಲಿ. ಇದು ಗುಣಮಟ್ಟದ ಹಾಲು ಪಡ್ಕೋಬೇಕಪ್ಪ ಅಂದ್ರೆ ಹೆಚ್ಚಿನ ಹಾಲನ್ನ ಜೊತೆಗೆ ಪಡ್ಕೋಬೇಕಾದ ಜೊತೆಗೆ ಆಹಾರ ಕೂಡ ಸರಿಯಾದ ರೀತಿಯಲ್ಲಿ ಕೊಡಬೇಕು. ಆಮೇಲೆ ಅವತರನ್ನ ತಂಪಾಗಿಡ್ಲಿಕ್ಕೆ ಅಟ್ಲೀಸ್ಟ್ 2 times ಆದರೂ ಒಂದು ತಣ್ಣೀರಿನಿಂದ ಅವಕ್ಕೆ ಮೈ ತೊಳಸ್ಬೇಕು. ಈ ಹಾಲನ್ನ ಉತ್ಪಾದನೆ ಮಾಡೋದು ಹೇಗೆ ಅಂತ ಹೇಳ್ತೀರಿ? ಹಾಲನ್ನ ಉತ್ಪಾದನೆ ಮಾಡ್ಕೋಬೇಕು, ಹೆಚ್ಚಿನ ಲಾಭ ಗಳಿಬೇಕಪ್ಪ ಅಂತಂದ್ರೆ, ಲಾಭ ಗಳಿಸಬೇಕಪ್ಪ ಅಂತಂದ್ರೆ ರೈತ ಬಂದವರು ಯಾವ ಕ್ರಮಗಳನ್ನ ಅನುಸರಿಸಬೇಕಂತ ಹೇಳ್ತೀರಿ? ಅದೇ ಈಗ ಸರಿ ಸುಮಾರು ಏನ ಈ ಮೇವು ಅವಕ್ಕೆ ತಿನ್ಲಿಕ್ಕೆ ಕೊಡ್ತಾರೆ, ಅದರಲ್ಲಿ 50-50% ಈಗ ಹಸಿ ಮೇವು ಇರಬೇಕು. ಅದಾದ ನಂತರ ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ಒಂದು ಪೌಷ್ಟಿಕ ಆಹಾರಗಳನ್ನು ಸಹ ಅದಕ್ಕೆ ಒದಗಿಸಿದಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಹಾಲನ್ನು ನಾವು ಉತ್ಪಾದನೆ ಮಾಡಬಹುದು. ಅದೇ ರೀತಿಯಾಗಿ ಈಗ ಹೆಚ್ಚಿನ ಆದಾಯವನ್ನು ಗಳಿಸಬೇಕಾಗ್ತದೆ ಅಂತಂದ್ರೆ ಏನ್ ಮಾಡಬೇಕಾಗ್ತದೆ, ಈಗ ನೀವು ಒಂದು ಯಾವುದೇ ಒಂದು ಸರಿಸುಮಾರು 5-10 ಹಸುಗಳನ್ನು ಅಥವಾ ಎಮ್ಮೆಗಳನ್ನು ಸಾಕಿದ್ದೇ ಆದಲ್ಲಿ ಸರಿಸುಮಾರು 2,000 liters ಪ್ರಮಾಣದಲ್ಲಿ ನಾವು ಏನಾದರೂ ಹಾಲು ಉತ್ಪಾದನೆ ಮಾಡಿದರೆ ಇದನ್ನ ನಾವು ವ್ಯಾಪಾರೀಕರಣ ಮಾಡಿಕೊಂಡು ಹೆಚ್ಚಿನ ಒಂದು ಆದಾಯವನ್ನು ಪಡೆಯಬಹುದಾಗಿದೆ. ಉದ್ಯಮ ರೀತಿಯಲ್ಲಿ ಒಂದು ಹಾಲು ಉತ್ಪಾದನೆ ಆಗಬೇಕಾದ್ರೆ ಮಿನಿಮಮ್ ಆಗಿ 5-10 ಹಸುಗಳನ್ನು ಅಥವಾ ಎಮ್ಮೆಗಳನ್ನು ನಾವು ಕೊಟ್ಟಿಗೆಯಲ್ಲಿ ಹಾಲು ಕರೆಯುವ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಈಗ ಹಾಲು ಉತ್ಪಾದನೆ ಆಯಿತು ಅಂತ ಹೇಳ್ರಿ, ಈಗ ಪರಿಶುದ್ಧತೆ ಅನ್ನೋದು ಕೂಡ ಬಹಳ ಮುಖ್ಯ. ಸಾಕಷ್ಟು ಜನ ರೈತ ಬಾಂಧವರು ಕಲಬೆರಕೆಯನ್ನು ಹಾಕ್ತಾರೆ, ನೀರೈತಪ್ಪ ಹಾಲು ಅಂತ ಹೇಳ್ತಾರೆ. ಇದು ಕಲಬೆರಕೆ ಹಾಲು ಅಂತ ಹೇಳ್ತೀರಿ, ಗುಣಮಟ್ಟವನ್ನು ಕಾಪಾಡ್ಕೋಬೇಕಪ್ಪ ಅಂತಂದ್ರೆ ಹೇಗೆ? ಯಾ ಹಾಲಿನ ಗುಣಮಟ್ಟ ಅದನ್ನು ನಾವು ಸಾಮಾನ್ಯವಾಗಿ ಎಲ್ಲ ಒಂದು ಪ್ರೊಸೆಸಿಂಗ್ ಸೆಕ್ಷನ್ ನಲ್ಲಿ ಪ್ರೊಕ್ಯೂರ್ ಮಾಡ್ಕೋತಾರೆ. ಅಂತ ಒಂದು ಸ್ಥಳದಲ್ಲಿ ಹಾಲಿನ ಒಂದು ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಾರೆ. ಹೌದು, ಅದು ಭೌತಿಕವಾಗಿರ್ಬೋದು ಅಥವಾ ರಾಸಾಯನಿಕವಾಗಿರ್ಬೋದು. ಭೌತಿಕವಾಗಿ ಮುಖ್ಯವಾಗಿ ಬಣ್ಣ, ವಾಸನೆ ಮತ್ತು ರುಚಿಯನ್ನ ಟೆಸ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಕೆಮಿಕಲ್ ಟೆಸ್ಟ್ ನಲ್ಲಿ ರಾಸಾಯನಿಕವಾಗಿ ಅದರ ಕೊಬ್ಬು ಅಥವಾ ಕೊಬ್ಬೇತರ ಪದಾರ್ಥ ಅಥವಾ ಅದರ ಆಮ್ಲತೆಯನ್ನು ಸಹ ಅದನ್ನ ಕಂಡುಕೋತಾರೆ. ಏನೇನು ಕಲಬೆರಕೆ ಮಾಡುತ್ತಾರೆ ಅಲ್ಲಿ ವ್ಯಾಪಾರ ದೃಷ್ಟಿಯಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಕೆಲವೊಂದು ಕಡೆ ಕಲಬೆರಕೆಯನ್ನು ಮಾಡ್ತಾರೆ? ಇದು ಒಂದು ಬಹಳ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ನಡೀತಾ ಇರುವಂತಹ ಅಂಶ, ಆದರೂ ಸಹ ನಾವು ಅದನ್ನ ಟೆಸ್ಟ್ ಮಾಡೇ ನೋಡಬೇಕಾಗ್ತದೆ. ಈಗ ಒಂದು ಈ ಹಾಲಿನಲ್ಲಿ ಕಲಬೆರಕೆ ಮಾಡುವಂತಹ ಪದಾರ್ಥಗಳು ಅಂತಂದ್ರೆ ಮುಖ್ಯವಾಗಿ ಸಕ್ಕರೆಯನ್ನ ಮಿಶ್ರಣ ಮಾಡ್ತಾರೆ, ಹಿಟ್ಟನ್ನು ಮಿಶ್ರಣ ಮಾಡ್ತಾರೆ, ಏಕದಳದ ಗಂಜಿಯನ್ನು ಮಿಶ್ರಣ ಮಾಡ್ತಾರೆ, ಹಿಟ್ಟನ್ನು ಮಿಶ್ರಣ ಮಾಡ್ತಾರೆ. ಅದೇ ರೀತಿಯಾಗಿ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಒಂದು ರಸಾಯನವನ್ನು ಸಹ ಅದರಲ್ಲಿ ಮಿಶ್ರಣ ಮಾಡ್ತಾರೆ. ಸೋಡಾ ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಅದೇ ರೀತಿಯಾಗಿ ಬಹಳ ಒಂದು ಕೆಟ್ಟ ಒಂದು ಈ ಕ್ರಿಯೆಯಲ್ಲಿ ಇವರು ಬೋರಿಕ್ ಆಸಿಡ್ ಅಥವಾ ಬೋರೇಟ್ ಅನ್ನು ಸಹ ಮಿಶ್ರಣ ಮಾಡ್ತಾರೆ. ಅಪಾಯಕಾರಿಯಾದ ಒಂದು ರಸಾಯನಗಳನ್ನು ಸಹ ಈ ಒಂದು ಉದ್ಯಮದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಕಾರ್ಬೋನೇಟ್ ಅಥವಾ ಒಂದು ಬೈಕಾರ್ಬೋನೇಟ್, ಫಾರ್ಮಾಲಿನ್ ಈ ರೀತಿಯ ವಸ್ತುಗಳನ್ನು ಸಹ ಇದರಲ್ಲಿ ಕಲಬೆರಕೆಯನ್ನು ಮಾಡ್ತಾರೆ. ಇದು ಕಲಬೆರಕೆಯನ್ನು ಗುರುತಿಸಲಿಕ್ಕೆ ಹೇಗೆ ಬಳಕೆದಾರರಾಗಿರ್ಬೋದು, ರೈತ ಬಾಂಧವರಾಗಿರ್ಬೋದು, ಹೇಗೆ ಇದನ್ನು ಶುದ್ಧ ಹಾಲು ಅಂತೇಳಿ ಹೇಗೆ ನಾವು ಜಸ್ಟಿಫಿಕೇಶನ್ ಮಾಡ್ಕೊಳ್ಬೇಕು? ಅದು ಸಾಮಾನ್ಯವಾಗಿ ಅದು ಲ್ಯಾಬೊರೇಟರಿಯಲ್ಲಿ ಅದನ್ನು ಅದರ ಗುಣಮಟ್ಟವನ್ನು ಈಗ ನಾವು ಫಿಸಿಕಲ್ ಟೆಸ್ಟನ್ನು ಸಾಮಾನ್ಯವಾಗಿ ಮಾಡಬಹುದು. ಅದೇ ರೀತಿಯಾಗಿ ಒಂದು ಈ ಕಲಬೆರಕೆಯನ್ನು ಟೆಸ್ಟ್ ಮಾಡಬೇಕಾದ್ರೆ ಒಂದು ಲ್ಯಾಬೊರೇಟರಿಯಲ್ಲಿ ಒಂದು ಮಿಲ್ಕ್ ಟೆಸ್ಟಿಂಗ್ ಕಿಟ್ ಅಂತ ಬರ್ತದೆ. ಅದನ್ನ ಮುಖ್ಯವಾಗಿ ಒಂದು ಯಾರಾದರೂ ಈ ವಿತರಕರು ಆಗಿರ್ಬೋದು ಅಥವಾ ಈ ಒಂದು ನಮ್ಮ ಉತ್ಪಾದಕರಾಗಿರ್ಬೋದು ಅದನ್ನ ಅಂತ ಒಂದು ಕಿಟ್ ಅನ್ನ ತರಿಸಿ ಅದನ್ನ ಇಟ್ಕೊಂಡ್ರೆ ಸಾಮಾನ್ಯ ಅತಿ ಸರಳವಾಗಿ ಒಂದು ಈ ಹಾಲನ್ನು ನಾವು ಟೆಸ್ಟ್ ಮಾಡಬಹುದಾಗಿದೆ. ಹಾಗೆಲ್ಲೇ ಹಾಲಿನ ಒಂದು ಸಂಸ್ಕರಣೆಗೆ ಮುಖ್ಯವಾಗಿ ನಾವು ಬಂದ್ರೆ ಹಾಲನ್ನ ಯಾವ ರೀತಿಯಾಗಿ ಸಂಸ್ಕರಣೆ ಮಾಡ್ಕೋಬೇಕು, ಸಂಸ್ಕರಣೆ ಯಾಕೆ ಮಾಡ್ಕೋಬೇಕಂತ ಹೇಳ್ತೀರಿ ಹಾಲಿನ? ಮೊದಲೇ ಹೇಳಿದಾಗೆ ಈ ಹಾಲು ಒಂದು ಅತ್ಯಂತ ಈ ಕ್ರಿಮಿಕೀಟಗಳಿಗೆ ಒಂದು ಉತ್ಪಾದಕತೆಗೆ ಹೆಚ್ಚಿನ ಒಂದು ಒಳ್ಳೆಯ ಆಹಾರ ಪದಾರ್ಥ. ಅದನ್ನು ನಾವು ಈ ಹಾಲನ್ನ 5-6 ಗಂಟೆಗಳವರೆಗೆ ಮಾತ್ರ ನಾವು ಅದನ್ನ ಕೆಡದಂತೆ ಇಡಬಹುದಾಗಿದೆ. ಹಾಲು ಒಡೆದೋಯ್ತು ಅಂತ ಹೇಳ್ತಾರೆ ನಮ್ಮ ಗ್ರಾಮದಲ್ಲಿ. ಹಾಲು ಒಡೆಯೋಕ್ಕಿಂತ ಮುಂಚೆ ಈಗಿನ ತಾವೇನು ಕಲಬೆರಕೆ ಮಾಡ್ತಾರಂತಾರಲ್ಲ, ಈಗ ಅದರಲ್ಲಿ ಸೋಡಿಯಾ ಅಥವಾ ಯೂರಿಯಾ ಅಥವಾ ಸಾಲ್ಟ್ ಇವನ್ನ ಹಾಕಿದ್ರೆ ಅದನ್ನ ಇನ್ನೂ ಸ್ವಲ್ಪ ಹೆಚ್ಚು ಗಂಟೆಗಳ ಕಾಲ ಕೆಡದಂತೆ ಇಡಬಹುದಾಗಿದೆ. ಇದನ್ನ ನಾವು ಸಹ ಒಂದು ಕಡಲ್ ಟೆಸ್ಟ್ ಅಂತ ಅಂತೀವಿ. ಜಸ್ಟ್ ಒಂದು ಹಾಲನ್ನ ಸ್ಯಾಂಪಲ್ ಅನ್ನ ನಾವು ಒಂದು ಪ್ರಣಾಳದಲ್ಲಿ ಹಾಕಿ ಅದನ್ನ ಹೀಟ್ ಮಾಡಿದ್ರೆ ಅದು ಒಂದು 10 ಸೆಕೆಂಡ್ ಅಥವಾ 15 ಸೆಕೆಂಡ್ ನಲ್ಲಿ ಒಡೆದೋಗ್ತದೆ. ಹೌದು, ಆ ಒಂದು ಸಿಂಪಲ್ ಟೆಸ್ಟ್ ಮುಖಾಂತರವೂ ಸಹ ಹಾಲಿನ ಒಂದು ಗುಣಮಟ್ಟವನ್ನ ಕಂಡುಕೋಬಹುದಾಗಿದೆ. ಅಂತಂದ್ರೆ ಈಗ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಅದನ್ನ ಸಂರಕ್ಷಿತವಾಗಿ ಇಟ್ಕೋಬೇಕಾಗ್ತದೆ. ನಾನು ಮೊದಲೇ ಹೇಳಿದ ಹಾಗೆ ಹಾಲನ್ನು ಕರೆದ ತಕ್ಷಣ ಅದನ್ನು ಒಂದು ಕಡಿಮೆ ಉಷ್ಣತೆಯಲ್ಲಿ ಅದನ್ನ ಶೇಖರಿಸಿ ಇಡಬೇಕಾಗ್ತದೆ. ಅದಂದ್ರೆ 0-4 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಅದನ್ನ ಶೇಖರಣೆ ಮಾಡಬೇಕು. ಅದಾದ ನಂತರ ಇನ್ನೂ ನಾವು ಹೆಚ್ಚಿನ ಒಂದು ಗಂಟೆಗಳ ಕಾಲ ಅದನ್ನು ಕೆಡದಂತೆ ಇಡಬೇಕಾದ್ರೆ ನಾವು ಪ್ಯಾಶ್ಚರೈಸೇಷನ್ ಅಂತೀವಿ. ಈ ಪ್ಯಾಶ್ಚರೈಸೇಷನ್ ನಲ್ಲಿ ಒಂದು 3 ವಿಧಗಳಿದೆ. ಒಂದು 62 ಡಿಗ್ರಿಯನ್ನ 30 ನಿಮಿಷಗಳ ಕಾಲ ಅಥವಾ 72 ಡಿಗ್ರಿ ಉಷ್ಣಾಂಶದಲ್ಲಿ 15 ಸೆಕೆಂಡ್ಗಳ ಕಾಲ ಅಥವಾ ಇನ್ನೂ ಅಲ್ಟ್ರಾ ಹೈ ಟೆಂಪರೇಚರ್ ಪ್ಯಾಶ್ಚರೈಸೇಷನ್ ಪ್ರೊಸೆಸ್ ಅಂತೀವಿ, ಅದರಲ್ಲಿ 130 ಡಿಗ್ರಿ 2-4 ಸೆಕೆಂಡ್ಗಳ ಕಾಲ ನಾವು ಅದನ್ನ ಹೀಟ್ ಮಾಡಿದೀವಿ ಅಂದ್ರೆ ಶಾಖ ಕೊಟ್ಟಾಗ ಅವೆಲ್ಲ ಒಂದು ಕ್ರಿಮಿಕೀಟಗಳು ಅದರೊಳಗಿರುವ ಏನು ನಾವು ಪ್ಯಾಥೋಜನ್ಸ್ ಇರ್ತೀವಿ ಅವೆಲ್ಲ ಸತ್ತು ಹೋಗ್ತವೆ. ಆವಾಗ ನಾವು ಅದನ್ನ ಸರಿಯಾಗಿ ಮತ್ತೆ 4 ಡಿಗ್ರಿ ಸೆಂಟಿಗ್ರೇಡ್ಗೆ ತಂದು ಸರಿಯಾಗಿ ಶೇಖರಿಸಿಟ್ರೆ ಅದನ್ನ ಮಿನಿಮಮ್ ಆಗಿ 2-3 ವಾರಗಳ ಕಾಲ ಕೆಡದಂತೆ ಇಡಬಹುದಾಗಿದೆ. ಒಳ್ಳೆಯದು ಸರ್. ಈಗ ಭಾರತವು ಕೂಡ ಹಾಲಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಅಷ್ಟು ಉತ್ಪಾದನೆಯಾದಂತಹ ಹಾಲನ್ನು ಒಂದೇ ದಿನ ಬಳಕೆ ಮಾಡೋದು ಬಹಳ ಕಷ್ಟ. ಈಗ ನಾವು ಯಾಕಂತಂದ್ರೆ ಈಗ ಸಂಸ್ಕರಣೆಗೆ ಮೌಲ್ಯವರ್ಧನೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಈ ಒಂದು ಹಾಲಿನ ಉತ್ಪನ್ನಕ್ಕೆ ಬಂದರೆ ಯಾವ ರೀತಿಯಾಗಿ ಈ ಹಾಲನ್ನು ನೇರವಾಗಿ ಬಳಕೆ ಮಾಡೋದ್ರ ಜೊತೆಗೆ ಇಲ್ಲಿ ಯಾವ್ಯಾವ ರೀತಿಯಾಗಿ ಪೂರಕ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ? ಹಾಲಿನಿಂದ ಸಾಕಷ್ಟು ಉತ್ಪನ್ನಗಳನ್ನು ನಾವು ತಯಾರು ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಈಗ ನಾವು ಹೇಳಿದ್ವಿ, ಈಗ ಅಮೂಲ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಆ ಒಂದು ಸಂಸ್ಥೆ ಸಾಕಷ್ಟು ಹಾಲಿನ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಅದೇ ರೀತಿಯಾಗಿ ಅವರು ಒಂದು ಇನ್ನೊಂದು ಉತ್ಪನ್ನ UHT ಮಿಲ್ಕ್ ಅಂತ ಹೇಳಿ ತರಿಸಿದ್ದಾರೆ. ಇದನ್ನ ನಾವು ಮಿನಿಮಮ್ ಆಗಿ 2-3 ತಿಂಗಳುಗಳ ಕಾಲ ಕೆಡದಂತೆ ಇಡಬಹುದಾಗಿದೆ. ಅಲ್ಟ್ರಾ ಹೈ ಟೆಂಪರೇಚರ್ ಪ್ಯಾಶ್ಚರೈಸ್ಡ್ ಮಿಲ್ಕ್ ಏನಿದೆ ಅದು ಇಟ್ ಈಸ್ ಈಕ್ವಲ್ ಟು ಸ್ಟರ್ಲೈಸ್ಡ್ ಮಿಲ್ಕ್ ಅನ್ನಂಗೆ. ಸುಧಾರಿತ ಕ್ರಮದಲ್ಲಿ ಇನ್ನೂ ಹೆಚ್ಚಿಗೆ ನಾವು ಅಸೆಪ್ಟಿಕ್ ಪ್ರೊಸೆಸಿಂಗ್ ಅಂತೀವಿ. ಆ ಅಸೆಪ್ಟಿಕ್ ಪ್ರೊಸೆಸಿಂಗ್, ಅಲ್ಟ್ರಾ ಹೈ ಟೆಂಪರೇಚರ್ ಇವೆರಡನ್ನು ಸಹ ಮಾಡಿದಾಗ 8-9 ತಿಂಗಳುಗಳ ಕಾಲ ಸಹ ಈ ಹಾಲನ್ನು ಕೆಡದಂತೆ ಇಡಬಹುದಾಗಿದೆ. ದೀರ್ಘಕಾಲಿಕವಾಗಿ ಇಟ್ಕೋಬಹುದಾಗಿದೆ. ಅದೇ ರೀತಿಯಾಗಿ ಈ ಹಾಲಿನ ಉತ್ಪನ್ನಗಳನ್ನ ನಾವು ಬೇರೆ ಬೇರೆ ಒಂದು ವರ್ಗೀಕರಣ ಮಾಡಿದಾಗ ಸುವಾಸಿತ ಹಾಲಾಗಿರ್ಬೋದು ಅಥವಾ ಖೋವಾ, ಇದು ಬಹಳ ಒಂದು ಜನಪ್ರಿಯವಾದಂತಹ ಒಂದು ಹಾಲಿನ ಉತ್ಪನ್ನ. ಈ ಖೋವಾದಿಂದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಬಹುದಾಗಿದೆ. ಪೇಡಾ ಮಾಡಬಹುದಾಗಿದೆ, ಕಲಾಕಂದ್ ಮಾಡಬಹುದಾಗಿದೆ, ರಸಗುಲ್ಲ ಅಥವಾ ಶ್ರೀಖಂಡ್, ಆಮೇಲೆ ಪನ್ನೀರ್ ಅನ್ನ. ಈಗ ಎಲ್ಲ ಅತ್ಯಂತ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವಂತಹ ಒಂದು ಪನ್ನೀರನ್ನಾಗಿ ಸಹ ಒಂದು ಈ ಹಾಲನ್ನ ಬೇರೆ ರೀತಿಯಾಗಿ ಮಾರ್ಪಡಿಸಬಹುದಾಗಿದೆ. ಅದೇ ರೀತಿಯಾಗಿ ಲಸ್ಸಿ, ಐಸ್ ಕ್ರೀಮ್, ಚಾಕ್ಲೇಟ್, ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಅಂತ ಸಹ ಈಗ ಒಂದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅಂದ್ರೆ ಗುಣಮಟ್ಟಕ್ಕೆ ಬಂದಾಗ ನೇರವಾಗಿ ಹಾಲನ್ನ ಉಪಯೋಗ ಮಾಡೋದ್ರ ಬದಲು ಈಗ ಪದಾರ್ಥಗಳನ್ನ ಮಾಡಿ ಉಪಯೋಗ ಮಾಡಿದಾಗ ಏನಾದರೂ ಪೌಷ್ಟಿಕತೆಯಲ್ಲಿ ಏನಾದರೂ ವ್ಯತ್ಯಾಸ ಕಾಣುತ್ತಾ? ಪೌಷ್ಟಿಕತೆಯಲ್ಲಿ ಹೆಚ್ಚಿನ ವ್ಯತ್ಯಾಸ ಏನು ಕಾಣೋದಿಲ್ಲ. ಆದರೆ ನಾವು ಅದರ ಆ ಪದಾರ್ಥದ ಜೊತೆ ಏನೇನು ಕೂಡಿಸ್ಕೊಂತ ಹೋಗ್ತೀವಿ, ಆ ಇನ್ನೂ ಒಂದು ಮೌಲ್ಯ ವರ್ಧನೆ ಆಗ್ತದೆ ಹೊರತು ಅದರಲ್ಲಿ ಯಾವುದೇ ರೀತಿಯಾದ ಮೌಲ್ಯ ಕಡಿಮೆ ಏನೋ ಆಗುತ್ತೆ, ವರ್ಧನೆ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ನಾವು ಒಂದು ಹಾಲು ನಾವು ಮಾರ್ಬೇಕಂತಂದ್ರೆ ಅದು ಭಾಳ ಅಂದ್ರೆ 30-35 ರೂಪಾಯಿ ಲೀಟರ್ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತದೆ. ಅದನ್ನೇ ನಾವು ಈ ಒಂದು ಖೋವಾ ಆಗಿ ಮಾರಾಟ ಮಾಡಿದರೆ ಅಥವಾ ಪೇಡಾ ಆಗಿ ಮಾರಾಟ ಮಾಡಿದರೆ ಅವು ಮಿನಿಮಮ್ 700-400-500 ರೂಪಾಯಿ ತನಕ ಸಹ ಪ್ರತಿ ಕೆಜಿಗೆ ಮಾರಾಟ ಮಾಡ್ಬೋದಾಗಿದೆ. ಇದರಿಂದ ನಾವು ಹಾಲನ್ನು ಡೈರೆಕ್ಟಾಗಿ ಮಾಡದೆ ಡೈರೆಕ್ಟಾಗಿ ಮಾರಬಹುದು. ಇನ್ನೂ ಹೆಚ್ಚು ನಾವು ಉತ್ಪಾದನೆಯನ್ನು ಮಾಡಿದರೆ ಅದನ್ನು ನಾವು ಬೇರೆ ಬೇರೆ ಹಾಲಿನ ಉತ್ಪನ್ನಗಳನ್ನು ತಯಾರಿಸಿ ಅವತರನ್ನ ಮಾರಾಟ ಮಾಡಿದ್ದೇ ಆದರೆ ಹೆಚ್ಚಿನ ಒಂದು ಆದಾಯ ರೈತನಿಗೆ ಬರುವಂತಹ ಲಕ್ಷಣಗಳಿದ್ದಾವೆ. ಅಂತಂದ್ರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದ್ರಿಂದ ಹೆಚ್ಚಿನ ಒಂದು ಲಾಭ ಗಳಿಸಲಿಕ್ಕೆ ಸಾಧ್ಯ ಇದೆ. ಹೌದು. ಜೊತೆಗೆ ಈಗ ಮೌಲ್ಯವರ್ಧಿತ ಪದಾರ್ಥಗಳನ್ನು ಸಂಸ್ಕರಣೆ ಮಾಡಿ ಉತ್ಪಾದನೆ ಮಾಡಬೇಕಪ್ಪ ಅಂತಂದ್ರೆ ಒಂದು ಸಂಸ್ಕರಣಾ ಘಟಕವನ್ನ ಅಥವಾ ಡೈರಿ ಪ್ಲಾಂಟ್ ಅನ್ನ ಉತ್ಪಾದನೆ ಅಥವಾ ಸ್ಥಾಪನೆ ಮಾಡಿಕೊಳ್ಳೋದು ಸೂಕ್ತ. ಹೇಗೆ ಇದನ್ನ ನಮ್ಮ ಗ್ರಾಮೀಣ ಭಾಗದಲ್ಲಿ ಕಡಿಮೆ ವೆಚ್ಚದಲ್ಲಿ ಅಥವಾ ಸರಾಸರಿಯಾಗಿ ಹೇಗೆ ನಿರ್ಮಾಣ ಮಾಡ್ಕೋಬೇಕಂತ ಹೇಳ್ತೀರಿ? ಇದನ್ನ ಒಂದು ಈಗ ನಾವು ಮಿನಿ ಡೈರಿ ಪ್ಲಾಂಟ್ ಅನ್ನೋ ಒಂದು ಆಲ್ರೆಡಿ ಒಂದು ಸ್ಕೀಮ್ ಇದೆ ಸರ್ಕಾರಿ ಇದರಲ್ಲಿ. ಇದನ್ನ ಉಪಯೋಗಿಸ್ಕೊಂಡಿದ್ದೆ ಅದರಲ್ಲಿ ರೈತರು ಸರಿಸುಮಾರು 1 ಎಮ್ಮೆ ಅಥವಾ ಹಸುವಿಗೆ 30-35% ಸಬ್ಸಿಡಿ ಸಹ ಕೊಡ್ತಾ ಇದ್ದಾರೆ ಈ ನಬಾರ್ಡ್ ಮೂಲಕ, ನಬಾರ್ಡ್ ಬ್ಯಾಂಕಿನ ಮೂಲಕ ಅದನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಏನಾದರೂ ಒಂದು 20-25 ಎಮ್ಮೆ ಅಥವಾ ಹಸುಗಳನ್ನು ನಾವು ಸಾಕಿದ್ದೇ ಆದಲ್ಲಿ ಈ ಒಂದು ಮಿನಿ ಡೈರಿ ಪ್ಲಾಂಟ್ ಅನ್ನು ನಾವು ಘಟಕವನ್ನು ಸ್ಥಾಪಿಸಬಹುದಾಗಿದೆ. ಅಂದ್ರೆ ಸರಾಸರಿ ಈ ಒಂದು ಡೈರಿ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಬೇಕಪ್ಪ ಅಂತಂದ್ರೆ ಒಂದು 20-25 ಎಮ್ಮೆ ಹಸುಗಳು ಇರಲೇಬೇಕು. ಅಂದ್ರೆ ಒಂದು ಹೆಚ್ಚಿನ ಆದಾಯವನ್ನು ಪಡೆದುಕೊಳ್ಳಬಹುದು. ಅಂದ್ರೆ ರುಟೀನ್ ಆಗಿ ಹಾಲು ಬರ್ತಾ ಇರಬೇಕು. ರುಟೀನ್ ಆಗಿ 2,000-3,000 ಲೀಟರ್ ನಾವು ಪ್ರತಿದಿನ ನಾವು ಎರಡು ದಿನಕ್ಕೆ 2 ಬಾರಿ ನಾವು ಹಾಲನ್ನು ಕರೆಯುವಂತ ಒಂದು ಸಂದರ್ಭದಲ್ಲಿ 2,000-3,000 ಲೀಟರ್ ಏನಾದರೂ ಬಂತಂತಂದ್ರೆ ಅದು ಒಳ್ಳೆಯ ಒಂದು ಡೈರಿ ಪ್ಲಾಂಟ್ ಅನ್ನು ನಾವು ಸ್ಥಾಪಿಸಬಹುದಾಗಿದೆ. ಅದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳಬಹುದಾಗಿದೆ. ಡೈರಿ ಪ್ಲಾಂಟ್ ನಲ್ಲಿ ಅಥವಾ ಕ್ಷೀರ ಕೇಂದ್ರವನ್ನು ನಾವು ಸ್ಥಾಪಿಸಬೇಕಾದ್ರೆ ಇದರಲ್ಲಿ ಒಂದು ಬೇರೆ ಬೇರೆ ವಿಭಾಗಗಳನ್ನು ಮಾಡ್ಕೋಬೇಕಾಗ್ತದೆ. ಅದರಲ್ಲಿ ಪ್ರಥಮವಾಗಿ ಕಚ್ಚಾ ಹಾಲಿನ ಆವಕ ವಿಭಾಗ, ಅಂತಂದ್ರೆ ಬೇರೆ ನಾವಷ್ಟೇ ಪ್ರೊಡ್ಯೂಸ್ ಮಾಡದೇ ಇದ್ರು ಬೇರೆಯವರು ಹಾಲನ್ನು, ಬೇರೆ ರೈತರು ಹಾಲನ್ನ ಉತ್ಪಾದಿಸಿದ್ರೆ ಅವರ ಹಾಲನ್ನು ಸಹ ನಾವು ತೆಗೆದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಕಚ್ಚಾ ಹಾಲಿನ ಆವಕ ವಿಭಾಗ ಅಂತ ಹೇಳಿ ಇಡಬೇಕಾಗ್ತದೆ. ಆಮೇಲೆ ಹಾಲನ್ನ ಸಮರೂಪಗೊಳಿಸಬೇಕಾಗ್ತದೆ. ಯಾಕಂತಂದ್ರೆ ಒಬ್ಬರು ಎಮ್ಮೆ ಹಾಲನ್ನು ತಗೊಂಡ್ಬರ್ತಾರೆ, ಒಬ್ಬರು ಹಸುವಿನ ಹಾಲನ್ನು ತಗೊಂಡ್ಬರ್ತಾರೆ, ಅದರಲ್ಲಿರುವ ಕೊಬ್ಬಿನ ಅಂಶ ಹೆಚ್ಚಿಗೆ ಇರ್ತದೆ, ಕಡಿಮೆ ಇರ್ತದೆ, ಅವತರನ್ನೆಲ್ಲ ಒಂದೇ ರೀತಿಯ ಕೊಬ್ಬನ್ನ ನಾವು ಸಮರೂಪಗೊಳಿಸುವುದು ಅಂತೀವಿ. ಆ ಒಂದು ಭಾಗವನ್ನು ನಾವು ಅಲ್ಲಿ ವಿಭಾಗವನ್ನು ಒಂದು ಕೊಡಬೇಕಾಗ್ತದೆ. ಆಮೇಲೆ ಮಿಲ್ಕ್ ಫಿಲ್ಲಿಂಗ್ ಸೆಕ್ಷನ್ ಅಂತೀವಿ, ಹಾಲನ್ನು ತುಂಬುವ ವಿಭಾಗ. ಆಮೇಲೆ ಅದನ್ನು ಬೇರೆ ಬೇರೆ ಪದಾರ್ಥಗಳನ್ನು ನಾವು ಮಾಡಲಿಕ್ಕೆ ಬೇರೆ ಬೇರೆ ಮಷಿನ್ಗಳನ್ನು ಸಹ ಅದರಲ್ಲಿ ನಾವು ಸ್ಥಾಪನೆ ಮಾಡಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಈ ಹಾಲನ್ನು ಟೆಸ್ಟ್ ಮಾಡಬೇಕಾಗ್ತದೆ, ಒಂದು ಫಿಸಿಕಲ್ ಆಗಿ ಅಥವಾ ಭೌತಿಕವಾಗಿ ಅಥವಾ ರಾಸಾಯನಿಕವಾಗಿಯೂ ಸಹ ಅದನ್ನು ಅದರ ಗುಣಮಟ್ಟ ಪರೀಕ್ಷಣೆ ಮಾಡ್ಬೋದು. ಅದಾದ ನಂತರ ಆ ಹಾಲನ್ನು, ಸರಿ ಇದ್ದ ಹಾಲನ್ನು ನಾವು ಏನು ಮಾಡಬೇಕಾಗ್ತದೆ, ಫಸ್ಟು ಪ್ಯಾಶ್ಚರೈಸೇಷನ್ ಅಂತೀವಿ. ಆ ಪ್ಯಾಶ್ಚರೈಸೇಷನ್ ಒಂದು ಮಷಿನ್ ನಮ್ಮಲ್ಲಿ ಇಟ್ಕೋಬೇಕಾಗ್ತದೆ. ಅದಕ್ಕೆ ಬೇಕಾಗುವಂಥ ಬಾಯ್ಲರ್ ಸೆಕ್ಷನ್ ಒಂದು ನಾವು ಮಾಡ್ಕೋಬೇಕಾಗ್ತದೆ. ಅದರಲ್ಲಿ ಸರಿಯಾದ ಒಂದು ಉಷ್ಣತೆಯನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಅದಾದ ನಂತರ ಹೋಮೋಜಿನೈಸರ್ ಅಂತೀವಿ. ಈ ಒಂದು ಹೋಮೋಜಿನೈಸರ್ ಇರೋದ್ರಿಂದ ಎಲ್ಲ ಕೊಬ್ಬಿನ ಅಂಶಗಳು ಇರುವಂತಹ ಹಾಲಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆ ಕೊಬ್ಬು ಸಮರೂಪ ಆಗ್ತದೆ. ಅದನ್ನು ಒಂದು ಇಟ್ಕೋಬೇಕಾಗ್ತದೆ. ಅದಾದ ನಂತರ ನಾವು ಬೇರೆ ಈ ಕ್ರೀಮ್ ಸೆಪರೇಟರ್ ಅಂತೀವಿ, ಕೆನೆಯನ್ನು ಸೆಪರೇಟ್ ಮಾಡುವಂಥದ್ದು, ಫ್ಯಾಟ್ ಅನ್ನು ಸೆಪರೇಟ್ ಮಾಡುವಂತಹ ಒಂದು ವಿಭಾಗವನ್ನು ಅಥವಾ ಒಂದು ಮಷಿನ್ ಅನ್ನು ನಾವು ಪಡ್ಕೋಬೇಕಾಗ್ತದೆ. ಅದಾದ ನಂತರ ಸರಿಯಾಗಿ ಪ್ಯಾಶ್ಚರೈಸೇಷನ್ ಮಾಡಿ ಆಮೇಲೆ ಪ್ಯಾಕೇಜಿಂಗ್ ಮಾಡಿ ಅದನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಇಟ್ಕೋಬೇಕಾಗ್ತದೆ. ಇದಕ್ಕೆಲ್ಲ ಸರಿಸುಮಾರು 20x30 ಫೀಟ್ ಇರುವಂತಹ ಕ್ಷೇತ್ರ ಇತ್ತಂತಂದ್ರೆ 20x30 ಅಥವಾ ಒಂದು ಐದರಿಂದ 6 ಲಕ್ಷ ರೂಪಾಯಿ ಒಂದು ಶೆಡ್ಡನ್ನು ನಾವು ನಿರ್ಮಾಣ ಮಾಡಿದ್ದೇ ಆದರೆ ಈ ಒಂದು ಘಟಕವನ್ನು ವ್ಯವಸ್ಥಿತ ರೀತಿಯಲ್ಲಿ ನಾವು ಸ್ಥಾಪನೆ ಮಾಡಬಹುದಾಗಿದೆ. ಸಾಕಷ್ಟು ಬ್ಯಾಂಕ್ಗಳು ಲೋನ್ ಆಗಿರ್ಬೋದು, ನಬಾರ್ಡ್ ಆಗಿರ್ಬೋದು, ಯುವಕರು ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಉದ್ದಿಮೆ ಅಂತ ಹೇಳ್ತೀರಿ. ಎಲ್ಲ ಈ ಉದ್ದಿಮೆಯನ್ನು ಪ್ರಾರಂಭಿಸಲು ಸರ್ಕಾರದಿಂದ ಎಲ್ಲ ರೀತಿಯ ಸೌಲಭ್ಯಗಳಿದ್ದಾವೆ, ಅದೇ ರೀತಿಯಾಗಿ ಸಬ್ಸಿಡಿ ಸೌಲಭ್ಯಗಳು ಇದಾವೆ. ಸರಿ ಆ ಒಂದು 8-10 ಲಕ್ಷ ರೂಪಾಯಿ ಈ ಎಮ್ಮೆ ಹಸುಗಳನ್ನು ಖರೀದಿ ಮಾಡುವುದು, ಆಮೇಲೆ ಇವೆಲ್ಲ ಪಾತ್ರೆಗಳನ್ನು ಖರೀದಿ ಮಾಡುವುದು, ಮಷಿನ್ಗಳನ್ನು ಖರೀದಿ ಮಾಡುವುದು, ಇವೆಲ್ಲ ಸೇರಿ ಒಂದು ಸರಿ ಸುಮಾರು 8-10 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಇದನ್ನ ಮನೆಯವರೇ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಲೇಬರ್ ಏನಾದರೂ ಬೇಕಾಗಿದ್ದಕ್ಕೆ ಈ ಘಟಕವನ್ನು ಮಾಡ್ಕೊಳ್ಳಿಕ್ಕೆ ಕನಿಷ್ಠ ತಂದ್ರೂ 2-3 ಲೇಬರ್ಸ್ ಬೇಕಾಗ್ತದೆ. ಮನೆಯವರು ಸಹ ಹೆಚ್ಚಿಗೆ ಜನ ಇದ್ರೆ ಅದನ್ನ ಅವರೇ ಕೆಲಸ ಮಾಡಬಹುದಾಗಿದೆ. ಅಂತಂದ್ರೆ ಮನೆಯವರೇ ಇದನ್ನ ಮೇಂಟೈನ್ ಮಾಡ್ಕೊಂಡು, ಕಾರ್ಮಿಕರ ಸಮಸ್ಯೆ ಬಹಳಷ್ಟು ಬರೋದಿಲ್ಲ ಇದರಲ್ಲಿ ಬಹಳ ಬರೋದಿಲ್ಲ. ಯಾಕಂತಂದ್ರೆ ಈ ಮಿಲ್ಕಿಂಗ್ ಮಷಿನ್ ಈಗ ಆಲ್ರೆಡಿ ಮಾರ್ಕೆಟ್ ನಲ್ಲಿ ಲಭ್ಯ ಇದಾವೆ. ಅವನ್ನ ಹಾಲನ್ನು ಕರೆಯುವಂತ ವ್ಯವಸ್ಥೆಯನ್ನ ಆ ಮಿಲ್ಕಿಂಗ್ ಮಷಿನ್ಗಳ ಮೂಲಕ ಮಾಡಿದ್ದೆ, ಅದರಲ್ಲಿ ಶುದ್ಧ ಹಾಲಿನ ಉತ್ಪಾದನೆಯೂ ಆಗ್ತದೆ, ಹಾಗೆ ಒಂದು ಈ ಲೇಬರ್ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಆಗ್ತದೆ. ಈಗ ಸಾಕಷ್ಟು ಯುವಕರಾಗಿರ್ಬೋದು, ಕಲ್ತೂರಾಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಈ ಹಾಲಿನ ಉತ್ಪಾದನೆಗೆ ಮುಂದೆ ಬರ್ತಿದ್ದಾರೆ. ಅಲ್ಲಲ್ಲಿ ಎಮ್ಮೆಗಳನ್ನು ಕಟ್ಕೊಂಡು ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಯಾರಾದರೂ ಮುಂದೆ ಬರೋರಪ್ಪ ಅಂತಂದ್ರೆ ಈಗ ಒಂದು ಡೈರಿ ಪ್ಲಾಂಟನ್ನು ಸ್ಥಾಪನೆ ಮಾಡ್ಕೋಬೇಕು ಅನ್ನೋದ್ರಿಗೆ ಮಾಹಿತಿ ತರಬೇತಿಗಳು ಎಲ್ಲಿ ಲಭ್ಯ ಆಗ್ತಾ ಇದ್ದಾವೆ? ಈ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಆಹಾರ ಸಂಸ್ಕರಣೆ ವಿಭಾಗ ಇದೆ. ಈ ಆಹಾರ ಸಂಸ್ಕರಣೆ ವಿಭಾಗದಲ್ಲಿ ಇದಕ್ಕೆ ಈ ಹಾಲಿನ ಸಂಸ್ಕರಣೆ ಬಗ್ಗೆ ಅಥವಾ ಇದರ ಬಗ್ಗೆ ಪ್ಯಾಕೇಜಿಂಗ್ ಬಗ್ಗೆ ಅಥವಾ ಅದರ ಬೇರೆ ಬೇರೆ ಮೌಲ್ಯವರ್ಧಿತ ಆಹಾರಗಳನ್ನು ತಯಾರು ಮಾಡುವ ಒಂದು ಬಗ್ಗೆ ಇದರಲ್ಲಿ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದ್ದಾರೆ. ಈ ಯಾವುದೇ ಯುವಕರಾಗಿರ್ಬೋದು, ರೈತರಾಗಿರ್ಬೋದು, ರೈತರ ಮಹಿಳೆಯರಾಗಿರ್ಬೋದು, ಸ್ವಸಹಾಯ ಸಂಘ ಮಹಿಳೆಯರಾಗಿರ್ಬೋದು ಯಾರೇ ಬಂದ್ರೂ ಈ ಒಂದು ತರಬೇತಿಯನ್ನು ಉಚಿತವಾಗಿ ನಮ್ಮಲ್ಲಿ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೊಡಲಾಗ್ತದೆ. ಅವು ಅಂಥವರು ಆ ಒಂದು ವಿಭಾಗದ ಮುಖ್ಯಸ್ಥರಿಗೆ ಕಂಡು ತಮ್ಮ ಒಂದು ತರಬೇತಿ ಯಾವ ತರಬೇತಿಯನ್ನು ಬೇಕಾಗಿದೆ ಅದನ್ನು ಕೇಳಿಕೊಟ್ಟಲ್ಲಿ ಅವರಿಗೆ ಉಚಿತವಾಗಿ ತರಬೇತಿಯನ್ನು ಕೊಡಲಾಗ್ತದೆ. ನೋಡಿ, ಒಂದು ಸದೈವ ನಮ್ಮ ಹೈದರಾಬಾದ್ ಕರ್ನಾಟಕದ ಅಥವಾ ನಮ್ಮ ರಾಯಚೂರು ಜಿಲ್ಲೆಯ ಸುತ್ತಮುತ್ತಲ ಭಾಗದ ರೈತರಿಗೆ ಒಂದು ವಿಶ್ವವಿದ್ಯಾಲಯ ಇದೆ, ಜೊತೆಗೆ ಆಹಾರ ಸಂಸ್ಕರಣಾ ಘಟಕ ಇದೆ. ತಾವು ಕೂಡ ಆಹಾರ ಘಟಕ ಸಂಸ್ಕರಣಾ ಘಟಕದ ಮುಖ್ಯಸ್ಥರಿದ್ದೀರಿ. ಈ ಹಾಲನ್ನ ಉತ್ಪಾದನೆ ಮಾಡುವಂತಹ ಯುವಕರಾಗಿರ್ಬೋದು, ರೈತರಾಗಿರ್ಬೋದು, ಅವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಇದು ಒಂದು ಒಳ್ಳೆ ಒಂದು ಪ್ರಾಫಿಟೇಬಲ್ ಉದ್ಯಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ರೈತರಾಗಿರ್ಬೋದು ಅಥವಾ ಒಂದು ಗುಂಪು ರೈತರ ಗುಂಪಾಗಿರ್ಬೋದು ಅಥವಾ ಈ ಅನ್ಎಂಪ್ಲಾಯ್ಡ್ ಯೂತ್ ಅಂತ ಆಗಿರ್ಬೋದು ಅಥವಾ ಸ್ವಸಹಾಯ ಗುಂಪಿನ ಸದಸ್ಯರಾಗಿರ್ಬೋದು, ಇವ್ರು ಯಾರಾದರೂ ಈ ಒಂದು ತಾವು ಮಾಡುವ ಒಂದು ಬೇರೆ ಒಂದು ಉದ್ಯಮದ ಜೊತೆಗೆ ಈ ಒಂದು ಹಾಲಿನ ಉದ್ಯಮವನ್ನು ಪ್ರಾರಂಭ ಮಾಡಿ ಹಾಲಿನ ಸಂಸ್ಕರಣೆ ಮಾಡಿ ಹೆಚ್ಚಿನ ಒಂದು ಬೇರೆ ಬೇರೆ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನು ಉತ್ಪಾದಿಸಿ ಅದನ್ನು ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಗೆ ಮಾರಾಟ ಮಾಡಿದ್ದೇ ಆದಲ್ಲಿ ರೆಗ್ಯುಲರ್ ಆಗಿ ಕೃಷಿಗೆ ಪೂರಕವಾದಂತಹ ಒಂದು ಒಳ್ಳೆಯ ಆದಾಯ ಭರಿತ ಒಂದು ಉದ್ಯಮ ಆಗ್ತದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಒಳ್ಳೇದು ಸರ್, ಸಾಕಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ರಿ. ರೈತ ಬಾಂಧವರು ಏನಾದರೂ ಮಾಹಿತಿ ಬೇಕಾಗಿತ್ತು ಅಥವಾ ನಿಮ್ಮನ್ನ ಸಂಪರ್ಕ ಮಾಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಿ ಪ್ಲೀಸ್? ನಮ್ಮ ದೂರವಾಣಿ ಸಂಖ್ಯೆ 9600 8688 8688 4300 4300. ರೈತ ಬಾಂಧವರೇ, ಡಾಕ್ಟರ್ ಉದಯ ಕುಮಾರ್ ನಿಡೂಣಿ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಹಾರ ಸಂಸ್ಕರಣಾ ಘಟಕ ಇದೆ, ಅದರಲ್ಲಿ ಇವರು ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ಹಾಲಿನ ಉತ್ಪನ್ನ ಆಗಿರಬಹುದು, ಜೊತೆಗೆ ಇಲ್ಲಿ ತರಕಾರಿಗಳ ಉತ್ಪನ್ನ ಆಗಿರಬಹುದು, ಕೃಷಿ ಉತ್ಪನ್ನಗಳಾಗಿರಬಹುದು, ಅದರ ಮೌಲ್ಯವರ್ಧನೆ ಹೇಗೆ, ಸಂಸ್ಕರಣೆ ಹೇಗೆ, ಇವುಗಳ ಬಗ್ಗೆ ಒಂದು ವಿಶೇಷವಾದಂತಹ ಮಾಹಿತಿ, ಅದನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ತರಬೇತಿ ಲಭ್ಯ ಆಗ್ತದೆ. ಇದನ್ನು ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವರನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಇವರ ದೂರವಾಣಿ ಸಂಖ್ಯೆ ಮತ್ತೊಂದು ಸಲ ಹೇಳ್ತೇನೆ, 9008688 4300. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಒಳ್ಳೆಯದು ಸರ್, ಇಲ್ಲಿವರೆಗೆ ಸುದೀರ್ಘವಾಗಿ ನಮ್ಮ ರೈತ ಬಾಂಧವರ ಜೊತೆ ಹಾಗೂ ಎಲ್ಲ ಕೇಳುವರಿಗೆ ಈ ಹಾಲಿನ ಉತ್ಪನ್ನಗಳ ಸಂಸ್ಕರಣೆ ಅಂದ್ರೇನು, ಮೌಲ್ಯವರ್ಧನೆ ಅಂದ್ರೇನು, ಹೇಗೆ ಮಾಡಿಕೊಂಡ್ರೆ ರೈತ ಬಾಂಧವರಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಎಂಬಂತಹ ಒಂದು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಕೇಳುವರಿಗೆ ಒದಗಿಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಾಲಿನ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ಆಹಾರ ಸಂಸ್ಕರಣಾ ವಿಭಾಗದ ತಜ್ಞರಾದ ಡಾ ಉದಯ್ ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿಬಂದ್ರೆ.

ಚಲ್ಲಿ ಎಡಿ ಮಾಡಿ ಪಾಂಡವರು ಉಣದ ತಂದಿನೇ ಭೂಮಿ ತಾ